ಯಾವುದೇ ರೀತಿಯಂತ ಸೈಡ್ ಎಫೆಕ್ಟಿವ್ ಆಗ್ಲಾರಂಗ್ ಹೆಲ್ದಿಯಾಗಿ ಇಟ್ಕೊಂಡ್ ಬಿಡ್ತೇವೆ ಸರ್. ಅದಲ್ದೇ ಏನ್ ಮಾಡ್ತೀರಿ? ಅದಲ್ದೇ ಸರ್ ಕಾಂಗ್ರೆಸ್ ಕಸ ಅಂದ್ರೆ ನಮ್ಮ ಲೋಕಲ್ ಭಾಷೆಯೊಳಗೆ ಕೈ ಕಸಾನೆ ಅಂತ ಕರಿತೀವಲ್ಲ ಸರ್, ಅದನ್ನ ನಾವು ಒಂದ್ 10 kg ಕಾಂಗ್ರೆಸ್ ಕಸ ತಕೊಂಡ್ ಬರ್ತೀವ್ರಿ, ಅದ್ರ ಜೊತೆ ಒಂದ್ 10 liter ಗೋಮೂತ್ರ ಮಿಕ್ಸ್ ಮಾಡ್ತೀವ್ರಿ, ಅದಕ್ಕೊಂದ್ 100 liter ನೀರ್ ಹಾಕಿ ಒಂದ್ 10-12 days ನಾವು ಕಲಿಸ್ತಾ ಇರ್ತೀವಿ ಸರ್. ಕಲಿಸಿ ಅದಾದ ನಂತರ ಆ ತಿಳಿ ನೀರನ್ನ ಸೋಸ್ಕೊಂಡು 200 liter ಮುಖಾಂತರ ನಾವು ಡ್ರಿಪ್ ಕೊಟ್ಬಿಡ್ತೀವ್ರಿ. ಲಘು ಪೋಷಕಾಂಶಗಳು ಇದಲ್ಲೇ ಮತ್ತೆ ಗಿಡಕ್ಕೆ ಯಾವುದೇ ರೀತಿಯಂತ ಥ್ರಿಪ್ಸ್ ಅಟ್ಯಾಕ್ ಮಾಡಂಗಿಲ್ಲ ಸರ್. ಥ್ರಿಪ್ಸ್ ಆಟೋಮೆಟಿಕ್ ಅದು ಗಿಡನ ಮುಟ್ಟಂಗಿಲ್ಲ, ಪ್ಲಾಟ್ ಒಳಗೆ ಥ್ರಿಪ್ಸ್ ಇರ್ತದೆ ಸರ್, ಆದ್ರೆ ಗಿಡಕ್ಕೆ ಯಾವುದೇ ಎಫೆಕ್ಟ್ ಗಿಡಕ್ಕೆ ಹಾನಿ ಆಗಲ್ಲ ಸರ್. ಆಮೇಲೆ ಇದರಿಂದ ನಮಗೆ ಲಘು ಪೋಷಕಾಂಶಗಳು ಅಲ್ಲದೆ ರೀ ಕ್ಯಾಲ್ಸಿಯಂ, ಬೋರಾನ, ಮ್ಯಾಂಗ್ನೀಸ್, ಫೆರಸ್ ಇದೆಲ್ಲ ಅದರೊಳಗೆ ಹೇರಳವಾಗಿ ಸಿಗ್ತದೆ ಸರ್. ಆಮೇಲೆ ಅದು ನೀವು ನೋಡಿರಲ್ಲ ಸರ್, ಗಿಡ ಎಷ್ಟು ಹೆಲ್ದಿಯಾಗಿ ಬೆಳೆದಿರ್ತದೆ, ಯಾವುದೇ ರೋಗ ಇರಂಗಿಲ್ಲ, ಯಾವುದೇ ಕೀಟಬಾಧೆ ಇರಂಗಿಲ್ಲ, ಒಂದ್ ಸ್ವಲ್ಪ ಒಂದ್ ಹನಿ ನೀರು ಸಿಕ್ಕರ್ ಸಾಕು ಸ್ಪೀಡ್ ಆಗಿ ಬೆಳೆದ್ಬಿಡ್ತದೆ ಸರ್. ಅದಕ್ಕಾಗಿ ಅದನ್ನ ನಾವು ತಕೊಂಡು ನಾವು ಪ್ರಯೋಗ ಮಾಡಿಕೊಂಡು ನಮ್ಮ ಪ್ಲಾಟ್ನ ಯೂಸ್ ಮಾಡ್ತೀವಿ ಸರ್. ಇದಲ್ದೇ ಸರ್ ನಾವು ಆಡಿನ ಗೊಬ್ಬರ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರಿ ಸರ್, ಅದು ಏನದ 10 kg ನಾವು ಆಡಿನ ಗೊಬ್ಬರ ತಗೊಂಡ್ರಿ, ಸಣ್ಣ ಪುಡಿ ಮಾಡ್ತೀವಿ ಸರ್. ಪುಡಿ ಮಾಡಿ 15 days ನೀರಿನೊಳಗೆ ನೆನೆ ಇಡ್ತೀವಿ ಸರ್. ನೆನೆ ಇಟ್ಟು ಅದನ್ನ ತಿಳಿ ನೀರನ್ನ ಸೋಸ್ಕೊಂಡು 200 liter ನೀರೊಳಗೆ ಮಿಕ್ಸ್ ಮಾಡಿಕೊಂಡು ನಾನು ನಮ್ಮ ಡ್ರಿಪ್ ಒಳಗೆ ಕೊಡ್ತೀನಿ ಸರ್. ಕೊಡೋದ್ರಿಂದ ಏನಾಗುತ್ತೆ ಸರ್, 2 kg DAP ಗೊಬ್ಬರ ತಂದ ನಮ್ಮ ಗಿಡಕ್ಕೆ ಎಷ್ಟು ಅದು ಕೆಲಸ ಮಾಡ್ತದಲ್ಲ ಅಷ್ಟು ಕೆಲಸ ಮಾಡ್ತದೆ ಸರ್. ಇದಕ್ಕೇನು 1 rupee ಖರ್ಚಿಲ್ಲ ಸರ್. ಏನು ಖರ್ಚು ಈಗ ಪ್ರತಿಯೊಬ್ಬರು ರೈತರಲ್ಲಿ ಇವು ಆಡುಗಳಾಗ್ಲಿ ಎಮ್ಮೆ ಆಗ್ಲಿ ಆಕಳುಗಳಾಗ್ಲಿ ಇವು ರೈತ ಮಿತ್ರ ಅಂದಂಗೆ ಸರ್, ಅವಕ್ಕೆ ಕಂಪಲ್ಸರಿ ಎಲ್ಲರ ಕಡೆ ಇರ್ತಾವ. ಮತ್ತೆ ಅದರದಿಂದ ನಾವು 2 kg ಗೊಬ್ಬರ ಕೆಟ್ಟ ಸರ್ 3000 rupee ಉಳಿಸಿದಂಗೆ ಆಗ್ಬಿಡ್ತು. ಹಂಗಾಗಿ ಈ ರೀತಿ ನಾವು ಪ್ರತಿ 15 days ಕೊಡ್ತಾ ಹೋಗ್ಬಿಡ್ತೀವಿ ಸರ್. ಆಮೇಲೆ ಇದು ಅಲ್ಲದೆ ಮೇನಿನ ಔಷಧ ಫಿಶ್ ಆಯಿಲ್ ಅಂತ ಹೇಳಿ ಸರ್, ಫಿಶ್ ಆಯಿಲ್ ಇದು ಬಹಳ ಸಿಂಪಲ್ ಸರ್. ನಾವು 10 kg ಮೀನುಗಳನ್ನ ಕೊಂಡ್ತೊಂಬರ್ತೀವ್ರಿ, ಇದರ ಜೊತೆ 10 kg ಈಗ ಸರ್ ಆರ್ಗ್ಯಾನಿಕ್ ಬೆಲ್ಲ ಅಂತ ನಮ್ಮ ಮಾರ್ಕೆಟ್ ಒಳಗೆ ಸಿಗಾಕತ್ತದ್ರಿ, ಆ ಬೆಲ್ಲ ತೊಗೊಂಡ್ಬರ್ತೀವ್ರಿ, ಅದನ್ನ ಮೇಣನ್ನ ಪೀಸ್ ಪೀಸ್ ಮಾಡಿ ಒಂದ್ ಬ್ಯಾರಲ್ದಾಗ ಹಾಕಿ ಆ ಬೆಲ್ಲನ ಏನ್ ಮಾಡ್ತೀವಿ ಸರ್, ಪೀಸ್ ಮಾಡ್ತೀವಿ ಸರ್. ಪೀಸ್ ಮಾಡಿ ಅದ್ರೊಳಗೆ ಒಂದ್ ಹನಿ ನೀರ್ ಹಾಕೋದಿಲ್ಲ ಸರ್, ಒಂದ್ ಹನಿ ನೀರ್ ಹಾಕಲಾರ್ದಿ ನಾವು ಬ್ಯಾರಲ್ ಅನ್ನ ಪೂರ್ತಿಯಾಗಿ ಪ್ಯಾಕ್ ಮಾಡ್ತೀವಿ ಸರ್. ಪೂರ್ತಿಯಾಗಿ ಪ್ಯಾಕ್ ಮಾಡಿ 25 days ಬಿಡ್ತೀವಿ ಸರ್. 25 days ಅಂದ್ರೆ ಆ ಬ್ಯಾರಲ್ ಫುಲ್ ಹಿಂಗ್ ಚಬಿಟ್ಟಾಗಿ ಬಿಡ್ತದೆ ಸರ್, ಒಳಗೆ ಏರ್ ಪಾಸ್ ಆಗಂಗಿಲ್ಲ. ಚಬಿಟ್ಟಾಗ್ಬಿಟ್ಟು ಮತ್ತೆ ನಾರ್ಮಲ್ ಟೇಜಿಗೆ ನಾವು ಪ್ಯಾಕ್ ಮಾಡಂಗೆ ಹೆಂಗ ಅದು ಒಂದು ಟೇಜಿಗೆ ಬಂದಿರ್ತದಲ್ಲ ಸರ್, ಇರ್ತದಲ್ಲ ಆ ಟೇಜಿಗೆ ಬತ್ತಂದ್ರೆ ಇದು ಆಯಿಲ್ ಆಗ್ಯದ ಅಂತ ನಾವು ಕನ್ಫರ್ಮ್ ಮಾಡ್ಕೊಂತೀವ್ರಿ. ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅದನ್ನ ಓಪನ್ ಮಾಡಿ ಸೋಸಿ ನಾವು ಮ್ಯಾಲ್ ಸ್ಪ್ರೇ ಮಾಡೋದಾದ್ರೆ 1 liter ನೀರಿಗೆ 2 ml ಹಾಕೊಂಡು ಮ್ಯಾಲ್ ಸ್ಪ್ರೇ ತೊಂತೀವ್ರಿ. ಆಮೇಲೆ ಪ್ರತಿ ತಿಂಗಳ ಅಥವಾ 25 days ನಮ್ಮ ಗಿಡದ ಬೆಳವಣಿಗೆ ನೋಡಿಕೊಂಡು ನಾವು 1 acre 7 liter ದರ ನಾವು ಡ್ರಿಪ್ ಮುಖಾಂತರ ಕೊಟ್ಬಿಡ್ತೀವಿ ಸರ್. ಇದರಿಂದ ಏನ್ ಉಪಯೋಗ ಆಗುತ್ತೆ? ಇದರಿಂದ ಗಿಡಕ್ಕೆ ಬೆಳವಣಿಗೆ ರೀ ಸರ್. ಆಮೇಲೆ ಯಾವ್ದೇ ರೀತಿಯಾದಂತ ಸೈಡ್ ಎಫೆಕ್ಟಿಂಗ್ ಮಾಡಂಗಿಲ್ಲ ಸರ್. ಆಮೇಲೆ ಮಿಲಿ ಬಗ್ ಆಮೇಲೆ ನಮ್ಗೆ ಸ್ವಲ್ಪ ಕೀಟನಾಶಕನೂ ಬರಂಗಿಲ್ರಿ ಸರ್ ಇದರದಿಂದ. ಆಮೇಲೆ ಮಿಲಿ ಮಗ್ ಅಂದ್ರೆ ನಮ್ಮ ಪ್ಲಾಟ್ ಒಳಗೆ ಹೆಜ್ಜೆನೇ ಇಡಂಗಿಲ್ಲ ಸರ್. ನಾವು ಮಿಲಿ ಬಗ್ ಸಲುವಾಗಿ ಬಂದ್ ಬಳಕ ನಾವು ಗುದ್ದಾಟ ಮಾಡೋದಿಲ್ಲ ಸರ್. ಬರೋಕ್ಕಿಂತ ಮೊದಲೇನೆ ನಾವು ಇದು ಸಿಂಪಲ್ ಆಗಿ ಮಾಡಿಬಿಟ್ಟೆವು ಅಂದ್ರೆ ನಮ್ಗೆ ಯಾವ್ದೇ ತೊಂದರೆ ಆಗಂಗಿಲ್ಲ ಸರ್. ಇದಲ್ದೆ ಬೇರೆ ಯಾವ್ಯಾವ ಕ್ರಮ? ಆಮೇಲೆ ಸರ್ ಈಗ ನೋಡ್ರಿ ನಾವು ಮಳೆ ಆಗತ್ತಲ್ಲ ಸರ್, ಅಕ್ಟೋಬರ್ ಟೈಮ್ದಲ್ಲಿ ಮಳೆ ಆಗತ್ತೆ ಸರ್. ಮಳೆ ಆಗೋದ್ರಿಂದ ಏನಾಗ್ಬಿಡ್ತದ, ಗೊನೆಗಳು ಅದೇ ಹೂ ಜಸ್ಟ್ ಆಗಿ ಗೊನೆ ಹೊರಗೆ ಬರ್ತಿರ್ತದ ಆ ಮೂಮೆಂಟ್ ಅಲ್ಲಿ ಸರ್. ಈಗ ಈ ತಮಿಳುನಾಡು ಕಡೆಯಿಂದ ಸೈಕ್ಲೋನ್ ಬರುತ್ತಲ್ಲ ಸರ್, ನಮ್ದು ದ್ರಾಕ್ಷಿ ಆ ಟೈಮ್ದಾಗ ಫ್ಲವರಿಂಗ್ ಅಂತ ಇರ್ತದ್ರಿ, ಆ ಟೈಮ್ದಾಗ ಬಹಳಷ್ಟು ಸಮಸ್ಯೆ ಆಗ್ತದ್ರಿ, ಕಾಳು ಉದುರು ಹೋಗೋದು, ಗೊನೆ ಕರಿಗೆ ಹೋಗೋದು ಹಿಂಗೆಲ್ಲ ಆಗ್ತಿರ್ತದ. ಆ ಟೈಮ್ದಾಗ ಏನ್ ಮಾಡ್ತೀವಿ ಸರ್, ಟೈಕೋಡ್ರಮರ, ಸೋಡೋಮನಸ್, ಬ್ಯಾಸಿಲಿಸ್ ಇವು ಮೂರು 1 liter ನೀರಿ 5-5 ml ಹಾಕೊಂಡು ಸ್ಪ್ರೇ ತಗೊಂಡು ಮುಂದೆ ನಾವು ಅದ್ರ ಮೂಮೆಂಟ್ ನೋಡ್ಕೊಂಡು ನಾವು ಸ್ಪ್ರೇ ಮಾಡ್ಕೊಂತೀವಿ ಸರ್. ಮತ್ತೆ ಆಮೇಲೆ ಇನ್ನ ದಾವಣಿ ಬಂದಾಗ ಸರ್ ಸಾಕಷ್ಟು ಔಷಧಗಳನ್ನ ಸ್ಪ್ರೇ ಮಾಡ್ತಾರೆ ರೈತರು. ಹೌದ್ರಿ, ಯಾಕಂದ್ರೆ ಕಾಸ್ಟ್ಲಿ ರೀ ಮತ್ತೆ ಎಲ್ಲ 4000, 5000, 10000 ಏನು ಮಾಡಂಗಿಲ್ಲ ಸರ್. ನಾನು ಒಂದ 100 liter ನೀರಿಗೆ 700 gram ಬೆಲ್ಲ ತಗೊಂತೀನಿ ಸರ್. ಆಮೇಲೆ ಜಿಂಕ್ ಜಿಲೆಟೆಡ್ ಜಿಂಕ್ ತಗೊಂತೀನಿ, ಅದು 100 gram ತಗೊಂತೀನಿ. ಆಮೇಲೆ ಇದರ ಜೊತೆ ಏನದ ನಾವು ತುತ್ತೆ ಸರ್, ಈ ತುತ್ತೆ ಅದನ್ನ 200 gram ತಗೊಂಡು ಒಂದ್ ಸ್ಪ್ರೇ ಕೊಟ್ಬಿಡ್ತೀವಿ ಸರ್. ಈ ದವಣಿ ಹೊಟ್ಟೆ ನಮ್ಮ ಪ್ಲಾಟ್ ಒಳಗೆ ಎಂಟ್ರಿ ಮಾಡಂಗಿಲ್ಲ ಸರ್. ಇದು 20 days ಕೊಡ್ತೀವಿ ಸರ್. ಆಮೇಲೆ 30 days ಕೊಡ್ತೀವಿ ಸರ್, ಮುಗಿತ ದವಣಿ ಟೀಚರ್ ಮುಗಿದು ಹೋಗ್ಬಿಡ್ತೀವಿ ಸರ್. ಅಷ್ಟೇ, ಎರಡೇ ಸರಿ ಸರ್, ಯಾವುದೇ ಸ್ಪ್ರೇ ಕೊಡಂಗಿಲ್ಲ. ಇನ್ನೇನು ವಾತಾವರಣದಾಗ ಸ್ವಲ್ಪ ಮಳೆ ಅಥವಾ ನೀರಿನ ಈ ಮುಂಜು ಬೀಳ್ತದಲ್ಲ ಸರ್, ಆ ಟೈಮ್ದಾಗ ಒಂದು ಎಮ್ ಅಥವಾ ಬಾವಿಷ್ಟನ್ನು ಸ್ಪ್ರೇ ಮಾಡ್ಕೊಂಡು ಬಿಟ್ಬಿಡ್ತೀವಿ ಸರ್. ಆಮೇಲೆ ಇದಲ್ಲದೆ ಕೆಲವೊಂದು ರೈತರು ಏನ್ ಮಾಡ್ತಾರೆ ಸರ್, ಔಷಧಿ ಹಾಕುವಲ್ಲಿ ಸರ್ 200 gram ರೀ ಹಾಕ್ರಿ ಅಂತ ಒಂದು ಅಳತೆ ಇರುತ್ತೆ ಸರ್. ಅದು ಅವರು ಏನ್ ಮಾಡಿರ್ತಾರೆ, 250 gram ಒಂದು ಪ್ಯಾಕ್ ತಂದಿರ್ತಾರೆ. ಏ 50 gram ಏನಾಗುತ್ತೆ ಬಿಡುವ ತಂದು 50 gram ಹಾಕಿಬಿಡ್ತಾರೆ, ಅದು ಪ್ಲಾಟ್ ಕಾರ್ಚಿಂಗ್ ಆಗಿಬಿಡ್ತದೆ. ಅಂತ ಟೈಮ್ದಾಗ ನಾವೇನ್ ಮಾಡ್ತೀವ್ರಿ ಅಂತ ರೈತರಿಗೆ ಸಜೆಸ್ಟ್ ಮಾಡೋದು ಅಥವಾ ನಾವೇನ್ ಮಾಡ್ತಾ ಆ ರೀತಿ ನಾವು ಮಾಡೋದಿಲ್ಲರಿ ಸರ್. ಒಂದ್ ವೇಳೆಗೆ ನಮ್ಮ ಪ್ಲಾಟ್ ಒಳಗಾದ್ರೂ ಅಥವಾ ನಮ್ಮ ಸುತ್ತಮುತ್ತ ಇದ್ದಂತ ರೈತರಿಗೆ ಏನ್ ಮಾಡ್ತೀವ್ರಿ, ಈ ನಮ್ಮ ಆರ್ಗ್ಯಾನಿಕ್ ಬೆಲ್ಲ ಇರ್ತದಲ್ಲ, 1 ಲೀಟರ್ ನೀರಿಗೆ 2 ಗ್ರಾಮ್ ಬೆಲ್ಲ ಹಾಕಿಸಿ 1 ಸ್ಪ್ರೇ ತಗೊಂಡ್ಬಿಡ್ತೀವ್ರಿ. ಅದೆಲ್ಲ ಇದ್ದಂತ ಒಟ್ಟು ಕೆಮಿಕಲ್ಸ್ ನಾವು ಹೊರಗೆ ಹಾಕ್ಬಿಡ್ತೇವೆ ಸರ್. ಹೊರಗಾಕಿ ನಾವು ಅದನ್ನ ಮತ್ತೆ ನಾವು ಒಂದ್ ಔಷಧ ಹೊಡ್ಕೊಂಡ್ ಬಿಟ್ಟು ಅಂದ್ರೆ ಮೊದಲು ನಮ್ಮ ತಪ್ಪಲ ಹೆಂಗಿರ್ತದಲ್ಲ ಆ ರೀತಿ ನಾರ್ಮಲ್ ಟೇಜಿಗೆ ಬಂದ್ಬಿಡ್ತೀವಿ. ಇದಲ್ದೆ ರೀ ಸರ್ ನೀರಿನ pH ಮಾಡಕ್, ಈಗ ನೀರಿನ pH ನೋಡ್ರಿ, ನೀರಿನ pH ಪರೀಕ್ಷೆ ಮಾಡಿಸ್ತೀರ? ಹೇಗೆ ಇಲ್ಲ ಪರೀಕ್ಷೆ ಮಾಡಿಸ್ರಿ ಸರ್? ನಾವು ಅಂದ್ರೆ ನಮ್ಮ ನೀರಿನ ಒಳಗೆ ನಾವು ಪರೀಕ್ಷೆ ಮಾಡಿಸಿವಿ ಸರ್, ಯಾವ್ದೇ ರೀತಿಯಾದಂತ ಅದರೊಳಗೆ ಇದು ಇಲ್ಲ ಸರ್. ನಮ್ದೇನು ನೀರ ಸ್ಪ್ರೇ ಮಾಡೋಕ್ಕೂ ಯಾವ್ದೇ ತೊಂದರೆ ಇಲ್ರಿ, ಆಮೇಲೆ ಡ್ರಿಪ್ ಮುಖಾಂತರ ಕೊಡ್ಲಕ್ಕೂ ಯಾವ್ದೇ ತೊಂದರೆ ಇಲ್ರಿ. ಕೆಲವೊಂದ್ ರೈತರ ಕಡೆ ಏನದ ಸೌಳ್ ನೀರ್ ಇದಾವ, ಉಪ್ಪು ನೀರ್ ಅದಾವ್ರಿ, ಆಮೇಲೆ ಸ್ವಲ್ಪ ಗಡಿಚು ನೀರ್ ಹೌದ್ರಿ, ಅವಕ್ಕೆಲ್ಲ ಏನ್ ಮಾಡ್ತೀವಿ ಸರ್ ಸ್ಪ್ರೇ ಮಾಡಿದ್ರಂದ್ರೆ ಅವರು ಈ ತಪ್ಪಲ ತುದಿಗಳು ಇರ್ತಾವಲ್ಲ ಸರ್, ಎಲ್ಲ ಒಣಗಿ ಹೋಗಕ್ ಸ್ಟಾರ್ಟ್ ಮಾಡ್ತಾವ್ರಿ. ಮತ್ತ ಅದು ಒಣಗಿ ಹೋಗಕ್ ಸ್ಟಾರ್ಟ್ ಮಾಡ್ತಾ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಒಳಗೆ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸ ಆಗೋದ್ರಿಂದ ಏನಾಗ್ಬಿಡ್ತದೆ, ಇಳುವರಿ ಒಳಗೆ ಬಹಳಷ್ಟು ಹೊಡ್ತಾ ಬೀಳ್ತೀವ್ರಿ. ಅಂತ ರೈತರಿಗೆ ನಾವೇನ್ ಹೇಳ್ತೀವ್ರಿ, 100 ಲೀಟರ್ ನೀರಿಗೆ 4-5 ನಿಂಬೆ ಹಣ್ಣು ಸರ್ ಅದ ನಾವು ರಸ ಮಾಡಿ 100 ಲೀಟರ್ ನೀರಿಗೆ ಹಾಕಿ 10-15 ನಿಮಿಷ 1-2 ಸಾರಿ ಕಲಿಸಿಬಿಡೋದು ಸರ್. ಕಲಿಸಿಬಿಟ್ಕೊಂಡು ಆಮೇಲೆ ನಾವು ಹೊಡಿಯುವಂತ ಔಷಧ ಅದ್ರಾಗ ಹಾಕಿ ನಾವು ಕೊಟ್ಬಿಟ್ಟೇವಂದ್ರೆ ಅದು ಔಷಧಿ ಜೊತೆ ಸೇರಿಸ್ಕೊಂಡ್ಬಿಡ್ತೇವೆ ಸರ್. ಅದರಿಂದ ನಮ್ಗೆ ಆ ತಪ್ಪಲು ಸುಡೋದಾಗ್ಲಿ ಅಥವಾ ಯಾವ್ದೇ ರೀತಿ ಕಾರ್ಚಿಂಗ್ ಆಗ ಸಮಸ್ಯೆ ಆಗ್ಲಿ ನಮ್ಗೆ ಆಗಂಗಿಲ್ಲ ಸರ್. ಆಮೇಲೆ ಇನ್ನೊಂದ್ ಸರ್, ನಾವು ಮಾರ್ಕೆಟ್ ಒಳಗಿಂದ 1 ಕಾಳು ಎರೆಹುಳು ಗೊಬ್ಬರನೂ ತರಂಗಿಲ್ಲ ಸರ್. ನಾವೇನ್ ಮಾಡ್ತೀವಿ ಸರ್, ನಾವು 3 ತಿಂಗಳ ಒಂದು ಕಡ್ಡಿ ಬೆಳೆಯುವಂತ ಪ್ರೊಸೀಸ್ ಇರ್ತದೆ ಸರ್ ಏಪ್ರಿಲ್ ಟೈಮ್ ಒಳಗೆ. ಆ ಟೈಮ್ದಾಗ ನಾವೇನ್ ಮಾಡ್ತೀವಿ ಸರ್, ಅದೆಲ್ಲ ಮುಗಿದ ಬಳಿಕ ತುತ್ತ ಸುಣ್ಣ ಹೊಡ್ಕೊಂಡು ನಮ್ಮ ತಪ್ಪಲು ಹಾಳಾಲಾರಂಗ್ ನಾವು ನೋಡ್ಕೊಂಡಿರ್ತೀವಲ್ಲ ಸರ್. ಆ ಟೈಮ್ದಾಗ ಎಲ್ಲ ಕ್ಲೋಸ್ ಆಗಿರ್ತದೆ, ಯಾವ್ದೇ ರೀತಿ ಅಂತ ಡ್ರಿಪ್ ಮುಖಾಂತರ ಗೊಬ್ಬರ ಬಿಡಂಗಿಲ್ರಿ, ಮ್ಯಾಲ ಔಷಧಗಳ ಸ್ಪ್ರೇ ಇರಂಗಿಲ್ಲ. ಆ ಟೈಮ್ದಾಗ 1 ಎಕರೆಗೆ ಸರ್ 5-10 ಲೀಟರ್ ಗೋ ಕೋಪಾಂ ಬರುತ್ತೆ ಸರ್. ಅದನ್ನೇನದ ನಾವು ಡ್ರಿಪ್ ಮುಖಾಂತರ ಕೊಟ್ಬಿಡ್ತೀವಿ. ನೀವೇ ತಯಾರಿಸ್ತೀರ? ನಾವು ತಯಾರಿಸ್ತೀವಿ ಸರ್. ನಮ್ಮೊಂದ್ ವೇಳೆ ನಮ್ಮ ಕೆಲಸ ಒತ್ತಡದಿಂದ ಆಗ್ಲಿಲ್ಲ ಅಂದ್ರೆ ಬಸವನಗೌಡರ ಘೋಷಾಲಿ ಅಲ್ಲಿಂದ ತಗೊಂಡ್ ಹೋಗ್ತೀವ್ರಿ ಸರ್. ತಗೊಂಡೋಗಿ ಡ್ರಿಪ್ ಮುಖಾಂತರ ಕೊಟ್ಟೇವ ಅಂದ್ರೆ ಜಾಸ್ತಿ ಎರೆಹುಳ ಉತ್ಪತ್ತಿಯಾಗಿ ಹುಟ್ಕೊಂಡ್ ಬಿಡ್ತದೆ ಸರ್. 3 ತಿಂಗಳ ಕಾಲಾವಧಿ ಇರ್ತದೆ ಸರ್ ನಮ್ ಕಡ್ಡಿ ಆದ ಬಳಿಕ. 3 ತಿಂಗಳು ಯಾವ್ದ್ರಿ? ಜುಲೈ, ಆಗಸ್ಟ್, ಸೆಪ್ಟೆಂಬರ್. 3 ತಿಂಗಳ ಕಾಲಾವಧಿ ಒಳಗೆ ಸರ್ ಎರೆಹುಳ ಡಬಲ್ ಉತ್ಪತ್ತಿಯಾಗಿ ಅದು ಏನಾಗ್ಬಿಡ್ತದೆ, ಒಂದ್ ಪ್ರೌಢಾವಸ್ಥೆ ಇದ್ದಂತ ಎರೆಹುಳ ಸರ್ ಒಂದ್ ದಿವಸಿಗೆ ಅಂದ್ರೆ 24 ಗಂಟೆಗೆ ಸರ್ 10 ಗ್ರಾಮ್ ಹಿಡ್ಕೊಂಡು 16 ಗ್ರಾಮಿನ ತನ, ಅಂದ್ರೆ ನಮ್ಮ ಮಳೆ ಅಥವಾ ನೆಲ ತೇವಾಂಶ ಮೇಲೆ ಡಿಪೆಂಡ್ ಆಗುತ್ತೆ ಸರ್, 8 ಗ್ರಾಮ್ ಅದ ಎರೆಹುಳ ಗೊಬ್ಬರ ತಯಾರು ಮಾಡ್ತದೆ ಸರ್. ಈ ತೇವಾಂಶ ಕಾಪಾಡಲಿಕ್ಕೆ ಮಲ್ಚಿಂಗ್ ಮಾಡ್ತೀರಾ? ಹೇಗೆ? ಇಲ್ಲ, ಮಲ್ಚಿಂಗ್ ಮಾಡಂಗಿಲ್ಲ ಸರ್. ಇದಕ್ಕೆ ನಾವು ಸಾಯಿಲ್ ಸಮೃದ್ಧಿ ಅಂತ ಹೇಳ್ತೇವೆ ಸರ್. ಅದು ಒಂದ್ ಡ್ರಿಪ್ ಮುಖಾಂತರ ನಾವು ಕೊಟ್ಬಿಟ್ಟೆ ಅಂದ್ರೆ ಚಟ್ನಿ ಮಾಡೋ ಟೈಮ್ದಾಗ ನಮ್ಮ ತೇವಾಂಶ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಿಡ್ತದೆ ಸರ್. ನೀರ್ ಕಡಿಮೆ ಇದ್ರೂ ದಕ್ಕಸು ಹೋಗ್ತದೆ, ಆಮೇಲೆ ಸ್ವಲ್ಪ ನಾವು ಯಾವ್ದೇ ರೀತಿಯಾದಂತ ಬಿಸಿಲು ಜಾಸ್ತಿ ಇತ್ತಂದ್ರು ದಕ್ಕಸು ಹೋಗ್ತದ್ರಿ. ವಾತಾವರಣಕ್ಕೆ ಹೊಂದ್ಕೊಂಡು ನಮ್ ಗಿಡಕ್ಕೆ ನೀರ್ ಎಷ್ಟು ಬೇಕು ಅಷ್ಟು ಕೊಡ್ಕೊಂತ ಹೆಚ್ಚುವರಿ ನೀರ್ ಆವಿಯಾಗಿ ಹೋಗ್ಬಿಡಂಗಿಲ್ಲ ಸರ್ ಅದು. ಆಮೇಲೆ ಜಾಸ್ತಿ ಏನದ ಭೂಮಿ ಒಳಗೆ ನೀರನ್ನ ಇಂಗ್ಲಿಷ್ನು ಬಿಡಂಗಿಲ್ಲ ಸರ್. ಅದು ಗಿಡದ ಬೇರ್ಗಳು ಎಲ್ಲೆಲ್ಲಿ ಇರ್ತಾವಲ್ಲ ಸರ್ ಅಲ್ಲೆಲ್ಲ ಹಿಡಿದಿಟ್ಕೊಂತ ಸರ್. ಇದಲ್ದ ಬೇರೆ ಏನ್ ಮಾಡ್ತೀರಿ? ಇದಲ್ದೆ ಸರ್ ನಾವು ಇದ್ರಿ ಸರ್ ಈ ಕೆಲವೊಂದು ಈ ಕ್ಯಾಲ್ಸಿಯಂ ಪ್ಲಸ್ ಅಂತೇಳಿ ಮಾರ್ಕೆಟ್ ಒಳಗೆ ಸಿಗ್ತದೆ ಸರ್. ಇದು ನಾವು ಕಾಳು ಗಟ್ಟಿ ಮಾಡ್ಲಿಕ್ರಿ, ಆಮೇಲೆ ನಮ್ಗೆ ಕಲರ್ ಬರ್ಲಿಕ್ಕ ಮಮ್ಮಿ ಹಾಲರಂಗ ಇದನ್ನ ತಂದು ಯೂಸ್ ಮಾಡ್ತೀವ್ರಿ. ಈಗ ಬೇರೆ ಡೆವಲಪ್ ಒಂದು ದೊಡ್ಡ ಸಮಸ್ಯೆ ಬಂದ್ಬಿಡ್ತದ್ರಿ. ಯಾಕಂದ್ರೆ ವಾತಾವರಣ ಸಲುವಾಗಿ ವಾತಾವರಣ ಏನ್ ಮಾಡ್ತದ್ರಿ, ಒಣ ವಾತಾವರಣ ಇರ್ತದ್ರಿ. ಒಂದ್ ದಿವಸ ಇದ್ದಂತ ವಾತಾವರಣ ಇನ್ನೊಂದ್ ದಿವಸ ಇರಂಗಿಲ್ಲ, ಯಾಕಂದ್ರೆ ಬೇರೆ ಕೆಲಸ ಬಿಡ್ತದ್ರಿ. ಆಮೇಲೆ ಇನ್ನೊಂದೇನದ ನಾವು ಸ್ವಲ್ಪ ನೀರ ಮುಂಜಾನೆ ಬಿಡೋದ ಸಂಜೆ ಮುಂದೆ, ಅಂದ್ರೆ ಒಂದು ವಾರ ಕರೆಂಟ್ ಟೈಮಿಂಗ್ ಟೇಬಲ್ ಚೇಂಜಸ್ ಇರ್ತಾವಲ್ಲ, ಪ್ರತಿ ವಾರ ಮುಂಜಾನೆ ಡೈಲಿ ಬಿಡ್ಕೊಂತ ಹೋಗಿರ್ತೀವ್ರಿ. ನೆಕ್ಸ್ಟ್ ವಾರ ಏನಾದ್ರೆ ಮಧ್ಯಾಹ್ನದಿಂದ ಬಂದ್ಬಿಡ್ತಾವ, ಬಿಳಿ ಬರ ತಡ್ಕೊಳ್ಳೋ ಶಕ್ತಿ ಇರಂಗಿಲ್ಲ ಸರ್, ಗಪ್ಪನೆ ಒಣಗಿ ಹೋಗ್ಬಿಡ್ತಾವ ಸರ್. ಅದ್ರ ಸಲುವಾಗಿ ನಾವು ಸಾಯಿಲ್ ಸಮೃದ್ಧಿನೂ ಬಿಟ್ಕೊಂಡಿರ್ತೀವ್ರಿ. ಏನದ ಅದ್ರ ಗಿಡದ ಮೂಮೆಂಟ್ ನೋಡ್ಕೊಂಡು, ಇದು ನೇಚರ್ ಡ್ರಿಪ್ ಅಂತ ಸರ್, ಇದು ಬಹಳ ಒಂದು ಆರ್ಗ್ಯಾನಿಕ್ ಬೇಸ್ ಮೇಲೆ ಇರುವಂತ ಇದು ಔಷಧ ಸರ್. ಇದು ಏನದ 1 ಎಕರೆಗೆ 200 ಗ್ರಾಮ್ ತಗೊಂಡ್ಬರ್ತೀವಿ ಸರ್. 200 ಗ್ರಾಮ್ ತಂದು ಒಂದ್ 20 ಲೀಟರ್ ನೀರ್ ಒಳಗೆ ಕಲಿಸ್ತೀವಿ ಸರ್. ಕಲಿಸಿ ಇದಕ್ಕೊಂದ 1/2 kg ಬೆಲ್ಲ ಹಾಕ್ತೀವಿ ಸರ್. ನಾವು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತೀವಿ. ನಾವು ಯಾವ್ದೇ ಬೆಲ್ಲ ಯೂಸ್ ಮಾಡ್ಬೇಕಾದ್ರೆ ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಬೇರೆ ಬೆಲ್ಲ ಯೂಸ್ ಮಾಡಿದೆ ಅಂದ್ರೆ ಆ ಜೀವಾಣುಗಳು ಸತ್ತಾಗ್ಬಿಡ್ತವೆ. ಹಂಗಾಗಿ ನಾವು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತೀವ್ರಿ. ಒಂದ್ 1/2 ಗಂಟೆ ಕಲಿಸ್ತೇವೆ ಸರ್. ಕಲಗಿಸಿ ಕಲಿಸಿ ಇಟ್ಟಂತ 1 ಗಂಟೆ ಇಟ್ಕೊಂಡೆ ಅಂದ್ರೆ ಆಲ್ರೆಡಿ ಅದ್ರ 3 ಕೋಟಿ ಜೀವಾಣುಗಳು ಇರ್ತಾವ ಸರ್. ಅದು ಡಬಲ್ ಆಗುತ್ತೆ ಸರ್ 1 ಗಂಟೆಗೆ.

ಪ್ರಾಬ್ಲಮ್ ಆಗಿರೋದ್ರಿಂದ ಮತ್ತ ಅದನ್ನ ಸಾಲ್ವ್ ಮಾಡಿಕೊಂಡು ಈಗ ಪ್ರತಿ ವರ್ಷ ಒಂದ್ ಲೆವೆಲ್ ಆಗಿ ಬೆಳ್ಕೊಂತ ಬಂದಿನಿ ಸರ್. ಇದನ್ನೇನದೆ ನಾವು ಒಂದಿವಸ ಇಲ್ಲಿ ಬಿಜಾಪುರ ಮಾರ್ಕೆಟಿಗೆ ಬಂದಿದ್ದೆ ಸರ್. ಒಬ್ಬ ರೈತ ಅವನ ಜೊತೆ ಅವನ ಫ್ರೆಂಡ್ ಇಬ್ರು ಕೂಡ ಬಂದಿದ್ರು ಸರ್. ಅವ ಕಣ್ಣಿಗೆ ದಸ್ತಿ ಇಟ್ಕೊಂಡು ಅಳ್ತಾ ಇದ್ದೆ ಸರ್. ನಾನು ಒಟ್ಟ ಅವ್ನು ಮಾತಾಡಿಸ್ಲಿಲ್ಲ ಸರ್. ನಾನು ಕುತ್ಕೊಂಡು ದೂರಿಂದ ಅಬ್ಸರ್ವ್ ಮಾಡಿದ್ರಿ ಸರ್ ಅವನಿಗೆ. ಆಮೇಲೆ ಅವರವರೇ ಮಾತಾಡಕತ್ರು. ನನಗೆಲ್ಲ ಬಹಳ ಲಾಸ್ ಆಯ್ತು ಸರ್. ನನಗೆ ಸಾಲ ಜಾಸ್ತಿ ಆಯ್ತು. ನನ್ನ ಹೊಲ ಮಾರಬೇಕಾಗ್ತದ. ಸಾಲಗಾರ ನನ್ ಬಿಡಂಗಿಲ್ಲ. ಏನ್ ಮಾಡ್ಲಿ? ದ್ರಾಕ್ಷಿ ಒಳಗೆ ನನಗೆ ಏನೇ ಮಾಡಿದ್ರು ನನಗೆ ಅನುಭವ ನಿನ್ಗೆಲ್ಲ ತರ ಹಂಚ್ಕೋತೀನಂತ ಹೇಳಿದ ರೈತನೇ ನನಗೆ ಕೈ ಕೊಟ್ಟ. ಈಗ ನಾ ಏನ್ ಮಾಡ್ಬೇಕು ಅಂತ ಅಳತಾ ಇದ್ದೆ ಸರ್. ಮಾರ್ಕೆಟ್ಗೆ ಬಂದಲ್ಲಿ ಸ್ವಲ್ಪ ಮುನುಕ್ ಆಗಿತ್ತಾನೆ ಸರ್. ಮಾರ್ಕೆಟಿಗೆ ತೊಗೊಂಡ್ ಬಂದಿದ್ದ. ಆಮೇಲೆ ನನಗೆ ಅವಾಗ ಪ್ಯಾಸ್ ಆಯ್ತು ಸರ್. ಅಲ್ಲ, ಒಂದ್ ಸರಿ ನಾನು ಇದೇ ಮಾರ್ಕೆಟ್ ಒಳಗೆ ಕಣ್ಣೀರ್ ಹಾಕಿ ಹೋದವನು. ನಾನು ಕಷ್ಟ ಅನುಭವಿಸಿ ಇಂತಿಷ್ಟು ರೈತರು ಇನ್ನ ಎಲ್ರಿಗೂ ಇದೇ ತೊಂದರೆ ಅದಲ್ಲಪ್ಪ ಅಂತ ನನಗೆ ಅವಾಗ ತಿಳಿತು ಸರ್. ತಿಳಿದೇನ್ ಮಾಡಿದೆ ಸರ್, ಹಿಂಗೈತಪ್ಪ ಅಂತ ನನ್ನ ತಮ್ಮನ ಮುಂದೆ ಹೇಳ್ಕೊಂಡಿರಿ ಸರ್. ನಾನು ಹೇಳ್ಕೊಳ್ಳೋಣ. ಅವರೇನಂದ್ರು, ಅಲ್ಲ ನೀನು ಸ್ವಲ್ಪ ಮೇಸ್ತ್ರಿ ಕೆಲಸ ಮಾಡಬಹುದಲ್ಲ ಅಂತ. ಹೌದು, ಮಾಡಬಹುದಲ್ಲ ಹೇಳಿ, ಒಂದ್ ತೊಡೆ ರೈತರಿಗೆ ಅನುಕೂಲ ಆಗಪ್ಲೆ ಮಾಡಬಹುದಲ್ಲ ಅಂತ ಅನ್ಕೊಂಡಿರಿ ಸರ್. ಆದ್ರೆ ನಮ್ ತಮ್ಮನೇ ಮತ್ತೆ ಅವ್ರಿಗೆ ಹೇಳಿದ್ರಿ, ನೀ ಬಾಳ ಆದ್ರೆ ನಿನ್ನ ಊರ್ ಸುತ್ತಮುತ್ತ ಒಂದ್ 10-15 ಕಿಲೋಮೀಟರ್ ಹೋಗಿ ಪ್ಲಾಟ್ಗಳು ಇದ್ದಂತ ಏರಿಯಾ ಒಳಗೆ ಹೋಗಿ ನೀನು ಹೇಳಿದೆ. ನಮ್ಮ ಕರ್ನಾಟಕದಾಗ ಸಾವಿರಾರು ರೈತರದಾರ, ಅವ್ರಿಗೆಲ್ಲ ನಿನ್ನ ಸಂದೇಶ ಮುಟ್ಟಬೇಕಾದ್ರೆ ಏನ್ ಮಾಡ್ತೀನಿ ಅಂತ. ಆಳಾಗ ಅವರೇ ನಮ್ ತಮ್ಮವ್ರು ಹೇಳಿದ್ರಿ, ನಮ್ ತಮ್ಮವ್ರ ಫ್ರೆಂಡ್ ಒಬ್ರು ಹೇಳಿದ್ರು, ಇಲ್ಲ ನೀವು ಯೂಟ್ಯೂಬ್ ಆಯ್ಕೆ ಮಾಡ್ಕೋರಿಲ್ಲ, ಆರಾಮ ಎಲ್ಲರೂ ರೈತರು ಸಿಕ್ಬಿಡ್ತಾರ. ಆ ತಂದು ಅವ್ರು ಏನ್ ಮಾಡಿದ್ರಿ, ಯೂಟ್ಯೂಬ್ ಮುಖಾಂತರ ನಾವು ವಿಡಿಯೋಗಳು ಮಾಡ್ತಾ ಮಾಡ್ತಾ ಅಪ್ಲೋಡ್ ಮಾಡ್ತಾ ಬಂದಿವ್ರಿ. ನಮ್ಮ ಕರ್ನಾಟಕದ ಸಾಕಷ್ಟು ರೈತರಿ, ಅಂದ್ರೆ ಒಂದು 10-11 ಸಾವಿರ ಜನ ರೈತರದಾರ್ರಿ, ಅವರೆಲ್ಲರೂ ಡೈಲಿ ಅದನ್ನ ನೋಡ್ಕೊಂಡು ಯೂಸ್ ಮಾಡಿಕೊಂಡು ಬೆಳೆದಿದ್ದಾರೆ ಸರ್. ನನ್ನ ಒಂದು ಅಂದಾಜು ಲೆಕ್ಕಾಚಾರ ಮತ್ತೆ ನಾನು ಒಂದು 6-7 ಸಾವಿರ ರೈತರು ಯೂಸ್ ಮಾಡ್ಕೊಂಡ್ರಿ. ಅವ್ರದ್ದು ಎಷ್ಟು ಎಕರೆ ಬೆಳೆಯದಂತ ನನಗೆ ಗೊತ್ತಿಲ್ಲ ಸರ್. ಒಂದು ಸ್ವಲ್ಪ ಆದ್ರೂ ಪ್ರಯೋಜನ ಆದ್ರೆ ಅದು ಸಾರ್ಥಕತೆ. ಆದ್ರೂ ಉದ್ದೇಶ ಇಟ್ಕೊಂಡು ನಾವು ಮಾಡಿದೇವ್ರಿ ಸರ್. ಮತ್ತೆ ಇದಲ್ದರಿ ಸರ್, ನಿಮ್ಮ ಹತ್ರ ಏನು ಜ್ಞಾನ ಇದೆ ಅದು ಹಂಚ್ಕೋತಾ ಇದೆ. ಅದು ಬಟ್ಟೆ ನನ್ ಏನದ, ಈಗ ನಾವು ಚಟ್ನಿ ಮಾಡಿದ ತಕ್ಷಣ 10 ದಿವಸದ ಒಳಗೆ ಏನ್ ಮಾಡಬೇಕು, ನಾ ಈ ರೀತಿ ಮಾಡ್ಕೊಂತೀನಿ. 10 ದಿನ ಆದ ಬಳಿಕ 20 ದಿನಕ್ಕೆ ಏನ್ ಮಾಡಬೇಕು, ಎಲ್ಲಿ ತನಕ ಏನ್ ಮಾಡಬೇಕು ಅದನ್ನ ಹಂಚ್ಕೋತೀನಿ. ನನ್ನ ಅನುಭವನ್ನೇ ಹೇಳ್ಕೊಂಡಿನ್ರಿ. ಇವತ್ತು ನಮ್ಮ ಮತ್ತೊಂದು ಏನೇ ಹೇಳಿ ಸರ್. ಇದರಿಂದ ಇಷ್ಟೆಲ್ಲ ರೈತರು ಬೆಳೆದಾರ್ರಿ. ಇದು ನಮ್ಮ ಬಿಜಾಪುರ ಜಿಲ್ಲೆ ಅಲ್ಲೇ ಸರ್, ಮಹಾರಾಷ್ಟ್ರ ನಮ್ಮ ಕರ್ನಾಟಕ ಬೌಂಡ್ರಿಗೆ ಏನ್ ಅದರಲ್ಲಿ ಸರ್, ಮಹಾರಾಷ್ಟ್ರ ಭಾಷೆ ಅರ್ಥ ಆಗ್ತಲ್ಲ, ಅವರೆಲ್ಲರೂ ಯೂಸ್ ಮಾಡ್ಕೊಂಡಿದ್ದಾರೆ ಸರ್. ಆಮೇಲೆ ಇದ್ರಿ ಕೊಪ್ಪಳ ಡಿಸ್ಟಿಕ್ ಸರ್, ಅಲ್ಲಿ ಬಹಳಷ್ಟು ರೈತರು. ಈಗ ನಾವು ಫೋನ್ ನಂಬರ್ ಕೊಟ್ಟಿನಿ ಸರ್, ಅವ್ರು ಫೋನ್ ಮಾಡಿ ಹೇಳಿದ್ದಾರೆ ಹಿಂಗ್ ಬೆಳ್ಕೊಂಡಿನ್ರಿ. ಆಮೇಲೆ ಚಿಕ್ಕಬಳ್ಳಾಪುರ ಸರ್, ಅಲ್ಲಿ ನಮ್ಮ ಕರ್ನಾಟಕದ ಪ್ರಥಮ ದ್ರಾಕ್ಷಿ ಬರೋದೇ ಅಲ್ಲೇ ಸರ್, ಚಿಕ್ಕಬಳ್ಳಾಪುರ ಸರ್. ಅವರು ಬಹಳಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ್ರಿ. ಆದ್ರೆ ಪ್ರಮಾಣ ನಮ್ಮದಕ್ಕೂ ಅವ್ರದಕ್ಕೂ ವ್ಯತ್ಯಾಸ ಆಗುತ್ತೆ ಸ್ವಲ್ಪ. ಅವ್ರದ್ದು ಕೋಡ್ ವಾತಾವರಣ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕೊಂಡು ನಾವು ಯೂಸ್ ಮಾಡ್ಕೊಂಡಿವ್ರಿ, ಸಕ್ಸಸ್ಫುಲ್ ಆಗ್ಯದ ಅಂತ ಅವ್ರು ಹೇಳಿದ್ರಿ. ಇದಲ್ರಿ ಸರ್, ವರ್ಲ್ಡ್ ಒಳಗೆ ಕೆಲವೊಂದು ದ್ರಾಕ್ಷಿ ಬೆಳೀತಾರಲ್ಲ ಸರ್, 11-12 ರಾಷ್ಟ್ರಗಳದವ್ರು ಏನದ, ಅವರು ಭಾಷೆ ಕನ್ವರ್ಟ್ ಮಾಡಿಕೊಂಡು, ನಮ್ಮ ಕನ್ನಡ ಭಾಷೆ ಕನ್ವರ್ಟ್ ಮಾಡಿಕೊಂಡು ಅವ್ರ ತಮ್ಮ ಭಾಷೆ ಒಳಗೆ ಭಾಷಾಂತರ ಮಾಡಿ ವಿಡಿಯೋಗಳನ್ನ ಕೇಳಿಕೊಂಡು ಅವ್ರ ಪ್ರಯೋಜನ ಪಡ್ಕೊಂಡ್ರು ಸರ್. ಅವರಾದ್ರೂ ನಮ್ಮ ಕಮೆಂಟ್ಸ್ ಮುಖಾಂತರ ನಮ್ಗೆ ಅವರು ತಮ್ಮ ಮಾಡಿಕೊಂಡಂತ ಅನುಭವ ಹಂಚಿಕೊಂಡಿದ್ದಾರೆ ಸರ್. ಒಳ್ಳೇದು ಬಲವಂತಪ್ಪ ಅವರ. ಈಗ ನಮ್ಮ ರೈತರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ ಈ ಸಮಗ್ರ ಕೃಷಿ ಬಗ್ಗೆ? ಸಮಗ್ರ ಕೃಷಿ ಸರ್, ರೈತರಿಗೆ ಸಮಗ್ರ ಕೃಷಿನೇ ಬೇಕು ಸರ್. ಯಾಕಾಯ್ತಂದ್ರೆ ಸರ್, ನನ್ ದ್ರಾಕ್ಷಿ ಐತೆಪ್ಪ, ದ್ರಾಕ್ಷಿದ ರೊಕ್ಕ ಸಕ್ಕಟ್ ಬರ್ತದ, ಒಂದ್ ವರ್ಷ ಕೈ ಕೊಟ್ರೆ ಸರ್ ಅರ್ಧ ಹೊಲ ಮಾರಬೇಕಾಗ್ತದೆ ಸರ್. ಹಂಗಾಗಿ ಒಂದೇ ಬೆಳೆ ಮೇಲೆ ಅವಲಂಬನೆ ಮಾಡಬಾರ್ದು. ಹೌದ್ರಿ ಸರ್, ಒಂದೇ ಬೆಳೆ ಮೇಲೆ ಅವಲಂಬನೆ ಆಗೇಬಾರದ್ರಿ ಸರ್. ಯಾಕಂದ್ರೆ ಎಲ್ಲ ಬೆಳೆ, ಒಂದ್ ಬೆಳೆ ಲಾಸ್ ಆದ್ರೆ ಇನ್ನೊಂದ್ ಬೆಳೆವರೆಗೂ ಮ್ಯಾನೇಜ್ ಆಗುತ್ತೆ ಸರ್. ಸೊ ಹಂಗಾಗಿ ನಮ್ಮ ರೈತರು ಸಮಗ್ರ ಕೃಷಿ ಮಾಡಬೇಕು. ಮಾಡಬೇಕು ಸರ್, ಇದು ನನ್ನ ಅನುಭವ ಪ್ರಕಾರ ಮಾಡಲೇಬೇಕು ಸರ್. ನನ್ನ ಅಂತ ಸಮಗ್ರ ಕೃಷಿ ಮಾಡಲಾರ ರೈತರದ ಕಷ್ಟ ನೋಡಿನಿ ಸರ್ ನಾನು. ಅದರಿಂದ ಉಪಯೋಗ ಏನಿದೆ ಹೇಳಿ? ಉಪಯೋಗ ಏನಂದ್ರೆ ಸರ್, ವರ್ಷ ಪೂರ್ತಿ ಆದಾಯ ಇರ್ತದಲ್ಲ ಸರ್, ಅದು ಮುಖ್ಯ. ಸರ್, ಈಗ ನನ್ನ ಮೆಣಸಿನಕಾಯಿ ಬೆಳೆ ಬೆಳಿತೀನಿ ಸರ್, ನನಗೇನದ ಜನವರಿ ತಿಂಗಳ ಕಾಯಿ ಸ್ಟಾರ್ಟ್ ಆಗುತ್ತೆ. ನಾನು ಒಣ ಮೆಣಸಿನಕಾಯಿ ಜಾಸ್ತಿ ಮಾಡ್ತೀನಿ ಸರ್. ಹಸಿ ಮೆಣಸಿನಕಾಯಿ ಮಾರಾಟ ಮಾಡೋದಾಗಲ್ಲ, ಯಾಕಂದ್ರೆ ನನ್ನ ನಿಂಬೆ ಮತ್ತೆ ದ್ರಾಕ್ಷಿ ಇರೋದ್ರಿಂದ ಕೆಲಸ ವರ್ಕ್ ಜಾಸ್ತಿ ಇರ್ತದೆ ಸರ್. ಹಂಗಾಗಿ ನಾವು ಒಣ ಮೆಣಸಿನಕಾಯಿನೇ ಮಾಡೋದ್ರಿಂದ ನಾನು ಮಾರ್ಕೆಟಿಗೆ ಹೋಗಿ ಮಾರಂಗಿಲ್ಲ ಸರ್. ಯಾವುದೋ ಒಂದು ಬೆಳೆಯಿಂದ ಆದಾಯ ಬರ್ತಾ? ಹೌದು ಹೌದು ಸರ್, ನಾನು ಮನೆಯಲ್ಲೇ ಮಾರೋದ್ರಿಂದ ನನ್ನ ಖರ್ಚು ಮೇಂಟೈನ್ ಹಾಕುವಂತ ಹೋಗ್ಬಿಡ್ತದ್ರಿ. ಆಮೇಲೆ ಇನ್ನೇನು ಏನ್ ಮಾಡ್ತೀನಿ ಸರ್, ನನಗೆ ಯಾವ್ದೋ ಒಂದು ಖರ್ಚಿಗೆ ರೊಕ್ಕ ಬೇಕಾದ್ರೆ ಸೀದಾ ನಾ ನಮ್ಮ ತಂದೆ ತಾಯಿನ ಅಥವಾ ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಒಂದ್ ಡಾಗು ಅಥವಾ ಎರಡು ಹೋಗಿ ನಿಂಬಿಕೆ ಹರಿತೀನಿ, ಮಾರ್ಕೆಟ್ ಹೋಗ್ತೀನಿ, ಮಾರ್ತೀನಿ, ನನಗೆ ಆದಾಯ ಬರುತ್ತೆ ಸರ್. ಅದರಿಂದ ನನ್ನ ಖರ್ಚು ಸಾಲವಾಗುತ್ತೆ ಸರ್. ಇದು ನಮ್ಮ ರೈತ ಬಾಂಧವರು ಗಮನಿಸಬೇಕು. ಗಮನಿಸಬೇಕು ಸರ್, ಒಂದೇ ಬೆಳೆ ಮಾಡ್ಕೊಂತ ಇದ್ರೆ ನಮ್ಮ ರೈತರ ಏನಿಸುತ್ತ ಲಾಸಿಗೆ ಬಂದ್ಬಿಡ್ತಾನೆ ಸರ್. ಹಂಗಾಗಿ ನಾವು ಇದು ಮಾಡಿದ್ವಿ ಸರ್.

ಈ ಸರಣಿಯ ಕುರಿತಾದ ತಮ್ಮ ದಿವ್ಯ ಅನುಭವಗಳನ್ನು ಹಂಚಿಕೊಳ್ಳಲು, ತಮ್ಮ ಅನುಮಾನಗಳನ್ನು ಪರಿಹರಿಸಿಕೊಳ್ಳಲು ಆಕಾಶವಾಣಿ ಅವಕಾಶವನ್ನು ಕಲ್ಪಿಸುತ್ತಿದೆ. ನಿಸರ್ಗ ಜ್ಞಾನಾಮೃತ ಸಮರಸ. ಜುಲೈ 4ರಂದು ಶುಕ್ರವಾರ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರ ಮೂಡಿಬರಲಿದೆ. ಸರಣಿಯ ರೂವಾರಿ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಈ ನೇರ ಪ್ರಸಾರದಲ್ಲಿ ಭಾಗವಹಿಸಿ ಅಮೂಲ್ಯ ಸಂಗತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ತಮ್ಮ ಗೊಂದಲ ಅನುಮಾನಗಳಿಗೆ ಉತ್ತರಿಸಿ ಮಾರ್ಗದರ್ಶನ ಮಾಡಲಿದ್ದಾರೆ. ಈ ನೇರ ಪ್ರಸಾರದಲ್ಲಿ ತಾವೆಲ್ಲ ಭಾಗವಹಿಸಿ ಎಂದು ಭಿನ್ನಹ